ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಕೆಳಗುರು, ಈ ರಾತ್ರಿ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಗೀತಮಂದಾರ ಅಕ್ಷರಗಳ ಆಟವನ್ನ ಕೇಳುವಿರಿ. ತಾವುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2000093 ಅಥವಾ 2211100 ಎಸ್ಡಿ ಕ್ರಮಾಂಕ 08394 ತಪ್ಪದೆ ಕೇಳಿ ಭಾಗವಹಿಸಿ. ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗಲಿದೆ ಈ ರಾತ್ರಿ 9:05 ಗೀತಮಂದಾರ ಅಕ್ಷರಗಳ ಆಟ ಕಾರ್ಯಕ್ರಮದಲ್ಲಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ. ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700001 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 ಅಷ್ಟೇ ಸುಲಭ. ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದಲ್ಲೇ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ. ಕೆಳಗುರು, ಈ ರಾತ್ರಿ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗಲಿದೆ ಗೀತಮಂದಾರ ಅಕ್ಷರಗಳ ಆಟ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವುಗಳು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಸ್ಡಿ ಕ್ರಮಾಂಕ 08394 ತಪ್ಪದೆ ಕೇಳಿ ಭಾಗವಹಿಸಿ. ಗೀತಮಂದಾರ ಅಕ್ಷರಗಳ ಆಟ ಈ ಸಂಜೆ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ 7:00 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಏರ್ ನೆಕ್ಸ್ಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ವಿವಿಎನ್ ಕಾಲೇಜಿನ ವಿದ್ಯಾರ್ಥಿನಿಯರು. ಕೇಳಿ ಏರ್ ನೆಕ್ಸ್ಟ್. ಕೇಳಿಗರಿಗೆ ನಮಸ್ಕಾರ, ನನ್ನ ಹೆಸರು ಭವಾನಿ.

75% ಯೋಜನೆಯು ವಿಫಲವಾಗಿದೆ. ಹೀಗಿರುವಾಗ ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತ ಸ್ವಾವಲಂಬಿಯಾಗುವುದು ಸಾಧ್ಯವಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಪ್ರಮುಖ ಕಾರಣಗಳು ಜ್ಞಾನದ ಕೊರತೆ, ಕಚ್ಚಾ ವಸ್ತುಗಳ ಕೊರತೆ, ಹಣದ ಕೊರತೆ, ಟೆಕ್ನಿಕಲ್ ಸೆಕ್ಯೂರಿಟಿ ಕೊರತೆ, ಬೇಡಿಕೆಗಳ ಕೊರತೆ, ದುರಂತ